ನಮಸ್ಕಾರ ಡಾಕ್ಟರ್ ಸುನೀಲ್ ಹಳಕಟ್ಟೆಯವರೇ. ನಮಸ್ಕಾರ. ಮೊದಲಿಗೆ ಕ್ಷೇತ್ರ ಪ್ರಾತ್ಯಕ್ಷಿಕೆ ಅಂದ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಒಳ್ಳೇದ್ರಿ. ಕ್ಷೇತ್ರ ಪ್ರಾತ್ಯಕ್ಷಿಕೆ ಅಂದ್ರೆ ನೂತನ ಕೃಷಿ ತಂತ್ರಜ್ಞಾನದ ಲಾಭಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಡಲು ರೈತರ ಹೊಲಗಳಲ್ಲಿಯೇ ವ್ಯವಸ್ಥಿತವಾಗಿ ಏರ್ಪಡಿಸುವ ದೀರ್ಘಕಾಲದ ಪ್ರಾತ್ಯಕ್ಷಿಕೆಗೆ ಕ್ಷೇತ್ರ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಕರಿಬಹುದು. ಮನುಷ್ಯರು ತಾವು ನೋಡುವುದನ್ನು ಹೆಚ್ಚು ನಂಬುತ್ತಾರೆ ಈ ಎಂಬ ತತ್ವದ ಮೇಲೆ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗ್ತದೆ. ಯಾವುದು ಸಂಶೋಧನಾ ಕೇಂದ್ರಗಳಲ್ಲಿ ತಾಂತ್ರಿಕತೆಗಳು ಲಾಭದಾಯಕವಾಗಿವೆ, ಅದರಿಂದ ರೈತರಿಗೆ ಸಾಕಷ್ಟು ಅನುಕೂಲಗಳಿವೆ ಎಂಬುದು ರುಜುವಾತುಗಳೊಂದಿಗೆ ಸಾಬೀತಾಗಿದೆಯೋ ಅಂತ ತಾಂತ್ರಿಕತೆಗಳನ್ನು ಮಾತ್ರ ಕ್ಷೇತ್ರ ಪ್ರಾತ್ಯಕ್ಷಿಕೆಗೆ ಪರಿಗಣಿಸಬೇಕಾಗುತ್ತದೆ. ಕ್ಷೇತ್ರ ಪ್ರಾತ್ಯಕ್ಷಿಕೆಯಲ್ಲಿ ಫಲಿತಾಂಶದ ಆಧಾರದ ಮೇಲೆ ರೈತರಿಗೆ ಕಲಿಸಲಾಗುತ್ತದೆ. ಉದಾಹರಣೆಗೆ ರೋಗದ ಬಗ್ಗೆ, ಕೀಟದ ಬಗ್ಗೆ, ಅವುಗಳ ತಳಿಗಳ ಬಗ್ಗೆ, ನಿರೋಧಕ ತಳಿಗಳನ್ನು ಯಾವ ರೀತಿ ಉಪಯೋಗ ಮಾಡಬೇಕು, ಅದರಿಂದ ಯಾವ ಲಾಭ ಇದೆ, ಕಾಳಿನ ಗುಣಮಟ್ಟವನ್ನು ಯಾವ ರೀತಿ ಹೆಚ್ಚಿಗೆ ಮಾಡಬಹುದು ಹಾಗೂ ಅಧಿಕ ಇಳುವರಿಯನ್ನ ಹೇಗೆ ಪಡೆಯಬಹುದು, ಇದರ ಜೊತೆಗೆ ತಂತ್ರಜ್ಞಾನಗಳ ಆರ್ಥಿಕ ಲಾಭ, ನಿವ್ವಳ ಲಾಭ, ಖರ್ಚು ವೆಚ್ಚ ಹಾಗೂ ಆದಾಯದ ಅನುಪಾತ ಮುಂತಾದವುಗಳ ಬಗ್ಗೆ ಕೂಡ ತಿಳಿಸಿಕೊಡಲಾಗುತ್ತದೆ. ಕ್ಷೇತ್ರ ಪ್ರಾತ್ಯಕ್ಷಿಕೆಯಲ್ಲಿ ಎಷ್ಟು ವಿಧಗಳದಾವ ಅಂತೀರಿ? ಕ್ಷೇತ್ರ ಪ್ರಾತ್ಯಕ್ಷಿಕೆಯಲ್ಲಿ ಅನೇಕ ವಿಧಗಳಿವೆ. ಅದರಲ್ಲಿ ಮುಖ್ಯವಾಗಿ ಅಂತಂದ್ರೆ ಎರಡು ಪ್ರಕಾರದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಬಹಳ ಪ್ರಾಮುಖ್ಯತೆಯನ್ನ ವಹಿಸುತ್ತವೆ. ಒಂದೇ ತಂತ್ರಾಂಶದ ಅಥವಾ ತಾಂತ್ರಿಕತೆಯ ಪ್ರಾತ್ಯಕ್ಷಿಕೆ, ಇನ್ನೊಂದು ಅಂತಂದ್ರೆ ಅನೇಕ ತಾಂತ್ರಿಕತೆಗಳನ್ನೊಳಗೊಂಡ ಗುಚ್ಛ ಪ್ರಾತ್ಯಕ್ಷಿಕೆ. ಹೀಗೆ ಎರಡು ಪ್ರಕಾರದ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನ ನಾವು ವಿಂಗಡಿಸಬಹುದು. ಈ ಒಂದೇ ತಾಂತ್ರಿಕತೆಯ ಪ್ರಾತ್ಯಕ್ಷಿಕೆ ಅಂದ್ರೆ ಏನಂತೀರಿ? ಒಂದೇ ತಾಂತ್ರಿಕತೆಯ ಪ್ರಾತ್ಯಕ್ಷಿಕೆಯಲ್ಲಿ ಕೇವಲ ಯಾವುದಾದರೂ ಒಂದು ಪ್ರಮುಖವಾದ ತಾಂತ್ರಿಕತೆಯನ್ನ ಇದರಲ್ಲಿ ಪ್ರಾತ್ಯಕ್ಷಿಕೆಗೆ ಒಳಪಡಿಸಲಾಗುತ್ತದೆ. ಒಂದೇ ತಾಂತ್ರಿಕತೆ ಮೇಲೆ ಇಳುವರಿಯನ್ನ ಹೆಚ್ಚಿಗೆ ಮಾಡುವುದು ಅಥವಾ ಇಳುವರಿಯ ಮೇಲೆ ಅದರ ಪ್ರಮಾಣ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡೋದು ಇಂತವು ಅಂತ ಸುಧಾರಿತ ತಳಿಗಳು ಅಥವಾ ಬೆಳೆ ಇಳುವರಿಯಲ್ಲಿ ನೀರಾವರಿಯ ಪಾತ್ರ, ಕೀಟನಾಶಕಗಳ ಪ್ರಯೋಗ, ಹೊಸ ಹಾಗೂ ನೂತನ ಕೀಟನಾಶಕದ ಪರಿಣಾಮ ಮುಂತಾದವುಗಳನ್ನು ನಾವು ಒಂದೇ ತಾಂತ್ರಿಕತೆಯ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಕರಿಬಹುದು. ಇನ್ನು ಈ ಸಂಯೋಜಿತ ಪ್ರಾತ್ಯಕ್ಷಿಕೆ ಅಂದ್ರೆ ಏನಂತೀರಿ? ಇದು ಒಂದು ಪರಿಣಾಮ ಪ್ರಾತ್ಯಕ್ಷಿಕೆ ಹಾಗೂ ಅನೇಕ ಪದ್ಧತಿ ಪ್ರಾತ್ಯಕ್ಷಿಕೆಗಳ ಸಂಯೋಜಿತ ಪ್ರಾತ್ಯಕ್ಷಿಕೆಯಾಗಿದೆ. ಅಂದರೆ ಇದರಲ್ಲಿ ಅನೇಕ ಪ್ರಾತ್ಯಕ್ಷಿಕೆಗಳನ್ನು ಒಳಗೊಂಡಿದೆ. ಇದು ಒಂದು ದೀರ್ಘಕಾಲದ ಪ್ರಾತ್ಯಕ್ಷಿಕೆಯಾಗಿದ್ದು ಇದರಲ್ಲಿ ಸರದಿಯಂತೆ ಒಂದರ ನಂತರ ಒಂದು ಅನೇಕ ಪ್ರಾತ್ಯಕ್ಷಿಕೆಗಳನ್ನ ಕೈಗೊಳ್ಳಬೇಕಾಗುತ್ತದೆ. ಇದರ ಮುಖ್ಯ ಉದ್ದೇಶ ಸುಧಾರಿತ ಕೃಷಿ ತಂತ್ರಜ್ಞಾನಗಳ ಒಟ್ಟು ಪರಿಣಾಮ ಅಥವಾ ಲಾಭಗಳನ್ನು ಮನವರಿಕೆ ಮಾಡಿಕೊಡುವುದಲ್ಲದೆ ಅನೇಕ ಸಂಬಂಧಿತ ತಂತ್ರಜ್ಞಾನಗಳ ಒಟ್ಟು ಲಾಭಗಳನ್ನು ಬಿಂಬಿಸುವುದಾಗಿದೆ. ಉದಾಹರಣೆಗೆ ಕಾಳಿನ ಇಳುವರಿ ಹಾಗೂ ಗುಣಮಟ್ಟದ ಮೇಲೆ ನೀರಾವರಿ ರಸಗೊಬ್ಬರಗಳ ಒಟ್ಟು ಪರಿಣಾಮ ಅಥವಾ ಲಾಭಗಳನ್ನು ಬಿಂಬಿಸುವುದು ಈ ಸಂಯೋಜನೆ ಪ್ರಾತ್ಯಕ್ಷಿಕೆಯಲ್ಲಿ ಪ್ರಮುಖವಾಗಿದೆ. ಹಾಗಾದರೆ ಈ ಕ್ಷೇತ್ರ ಪ್ರಾತ್ಯಕ್ಷಿಕೆಯ ಪ್ರಾಮುಖ್ಯತೆ ಏನದಂತೀರಿ? ಅನೇಕ ಸಲ ಕ್ಷೇತ್ರ ಪ್ರಾತ್ಯಕ್ಷಿಕೆ ಮೇಲೆ ವಿಸ್ತರಣಾ ಚಟುವಟಿಕೆಯಲ್ಲಿ ಅಧಿಕ ಪ್ರಾಮುಖ್ಯತೆಯನ್ನು ಅಥವಾ ಅಧಿಕ ಒತ್ತನ್ನು ನೀಡಲಾಗುತ್ತದೆ. ಯಾಕೆಂದರೆ ಇದೊಂದು ಸಂಪೂರ್ಣವಾದಂತ ವಿಸ್ತರಣಾ ಪದ್ಧತಿಯಾಗಿದೆ. ಅನೇಕ ಸಲ ಒಂದು ಉತ್ತಮ ಕ್ಷೇತ್ರ ಪ್ರಾತ್ಯಕ್ಷಿಕೆಯಿಂದ ಆ ಭಾಗದ ಅಥವಾ ಆ ಹಳ್ಳಿಯ ಅನೇಕ ರೈತರು ತಂತ್ರಜ್ಞಾನಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯತೆ. ಒಂದು ಉತ್ತಮ ಪ್ರಾತ್ಯಕ್ಷಿಕೆಯಿಂದ ಅನೇಕ ರೈತರು ತಂತ್ರಜ್ಞಾನಗಳನ್ನು ತಮ್ಮ ಹೊಲದಲ್ಲಿ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಬೇಗನೆ ಮುಂದೆ ಬರುತ್ತಾರೆ. ಇದರಲ್ಲಿ ಅನೇಕ ಲಾಭಗಳಿವೆ. ಮುಖ್ಯವಾಗಿ ರೈತರು ಬೆಳೆಗಳನ್ನು ಸ್ವತಃ ತಮ್ಮ ಕಣ್ಣುಗಳಿಂದ ನೋಡಬಹುದು ಮತ್ತು ರೈತರು ಹಾಗೂ ವಿಜ್ಞಾನಿಗಳು ಮತ್ತು ವಿಸ್ತರಣಾ ಕಾರ್ಯಕರ್ತರೊಂದಿಗೆ ಪ್ರಾತ್ಯಕ್ಷಿಕೆ ಕ್ಷೇತ್ರದಲ್ಲಿನ ಚರ್ಚಿಸಿ ತಮ್ಮ ಸಂದೇಹಗಳನ್ನು ನಿವಾರಿಸಿಕೊಳ್ಳಬಹುದು. ಇದಲ್ಲದೆ ಇದರಲ್ಲಿ ಯಾವುದೇ ತರಹದ ಸಂದೇಹಗಳು ಕ್ಷೇತ್ರ ಪ್ರಾತ್ಯಕ್ಷಿಕೆಯಲ್ಲಿ ಪರಿಹರಿಸಿಕೊಳ್ಳಬಹುದು. ಆದ್ದರಿಂದ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಅತ್ಯಂತ ಜಾಗರೂಕತೆಯಿಂದ ಯೋಜನೆ ಮಾಡಿ ಕೈಗೊಳ್ಳಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಪ್ರಾತ್ಯಕ್ಷಿಕೆಗಳು ಫೇಲ್ ಆಗದಂತೆ ನೋಡಿಕೊಳ್ಳಬೇಕು. ಒಂದೇ ಒಂದು ಕೆಟ್ಟ ಪ್ರಾತ್ಯಕ್ಷಿಕೆ ಹಿಂದೆ ನಾವು ಕೈಗೊಂಡಿರುವಂತ ಅನೇಕ ಒಳ್ಳೆ ಕಾರ್ಯಗಳಿಗೆ ಅಥವಾ ಚಟುವಟಿಕೆಗಳನ್ನು ನಾವು ಕಳೆದುಕೊಳ್ಳಬೇಕಾಗ್ತದೆ. ಆದ್ದರಿಂದ ವಿಜ್ಞಾನಿಗಳು ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನು ಅತಿ ಜಾಗರೂಕತೆಯಿಂದ ಯೋಜನೆ ಮಾಡಬೇಕು ಮತ್ತು ಯಾವುದೇ ನಿರ್ದಿಷ್ಟ ಉದ್ದೇಶವಿಲ್ಲದೆ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಬಾರದು. ಪರಿಸ್ಥಿತಿಗೆ ಅನುಕೂಲವಾಗಿ ಅಥವಾ ಅವಶ್ಯವಿದ್ದಾಗ ಮಾತ್ರ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳುವುದು ಹೆಚ್ಚು ಸೂಕ್ತವಾಗಿದೆ. ಈ ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂದ್ರೆ ಏನಂತೀರಿ? ಮುಂಚೂಣಿ ಪ್ರಾತ್ಯಕ್ಷಿಕೆ ಇದೊಂದು ನೂತನವಾದಂತಹ ಕ್ಷೇತ್ರ ಪ್ರಾತ್ಯಕ್ಷಿಕೆ. ಇದು ಒಂದು ತರದ ಕ್ಷೇತ್ರ ಪ್ರಾತ್ಯಕ್ಷಿಕೆನೆ, ಆದರೆ ಇದು ನೂತನವಾಗಿ ಅಳವಡಿಸಲ್ಪಟ್ಟಿರುವಂತ ಒಂದು ಪ್ರಾತ್ಯಕ್ಷಿಕೆ. ಇದನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ 1980 ಜಾರಿಗೆ ತಂದಂತ ಟೆಕ್ನಾಲಜಿ ಮಿಷನ್ ಆನ್ ಆಯಿಲ್ ಸೀಡ್ ಕ್ರಾಪ್ ಅಡಿಯಲ್ಲಿ ಈ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಪ್ರಾರಂಭಿಸಲಾಯಿತು. ವಿಜ್ಞಾನಿಗಳ ನೇರ ಮೇಲ್ವಿಚಾರಣೆಯಲ್ಲಿ ಕೈಗೊಂಡ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳಿಗೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಅಂತ ಹೇಳಿ ಕರೆಯಬಹುದು. ಇದರಲ್ಲಿ ನೂತನ ಕೃಷಿ ತಾಂತ್ರಿಕತೆಗಳನ್ನು ಮೊದಲ ಬಾರಿಗೆ ರೈತರ ಹೊಲದಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ನಂತರ ಉತ್ತಮವಾದ ತಾಂತ್ರಿಕತೆಗಳನ್ನು ವಿಸ್ತರಣಾ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಲಾಗುತ್ತದೆ ಹಾಗೂ ಕೃಷಿ ಇಲಾಖೆಗೆ ವರ್ಗಾಯಿಸಲಾಗುತ್ತದೆ. ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ಮುಖ್ಯವಾಗಿ ವಿಜ್ಞಾನಿಗಳು ನೇರವಾಗಿ ಭಾಗಿಯಾಗುತ್ತಾರೆ ಮತ್ತು ನೂತನವಾಗಿ ಅಭಿವೃದ್ಧಿಪಡಿಸಿರುವಂತಹ ಕೃಷಿ ತಾಂತ್ರಿಕತೆಗಳನ್ನು ಮೊದಲ ಬಾರಿಗೆ ರೈತರ ಹೊಲದಲ್ಲಿ ಕೈಗೊಳ್ಳಲಾಗುತ್ತದೆ. ಅದರಿಂದ ಇದನ್ನು ಮುಂಚೂಣಿ ಪ್ರಾತ್ಯಕ್ಷಿಕೆ ಅಂತ ಹೇಳಿ ಕರೆಯುತ್ತಾರೆ. ಇನ್ನು ಈ ಮುಂಚೂಣಿ ಪ್ರಾತ್ಯಕ್ಷಿಕೆಯ ಉದ್ದೇಶ ಏನದಂತೀರಿ? ಮುಂಚೂಣಿ ಪ್ರಾತ್ಯಕ್ಷಿಕೆಯ ಮುಖ್ಯ ಉದ್ದೇಶ ನೂತನವಾಗಿ ಬಿಡುಗಡೆಗೊಂಡ ಬೆಳೆ ಉತ್ಪಾದನೆ ಅಥವಾ ಬೆಳೆ ಸಂರಕ್ಷಣಾ ತಂತ್ರಜ್ಞಾನಗಳ ಹಾಗೂ ಅವುಗಳ ನಿರ್ವಹಣೆಯನ್ನು ರೈತರ ಹೊಲದಲ್ಲಿ ಪ್ರದರ್ಶಿಸುವುದು. ಇದನ್ನು ವಿವಿಧ ಹವಾಮಾನ ಪರಿಸ್ಥಿತಿಯಲ್ಲಿ ಹಾಗೂ ಬೇಸಾಯ ಪದ್ಧತಿಗಳಲ್ಲಿ ಕೈಗೊಳ್ಳಲಾಗುತ್ತದೆ. ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳುವ ಮೊದಲು ಹೆಚ್ಚಿನ ಇಳುವರಿಗೆ ಕಾರಣವಾಗಿರುವಂತಹ ಅಂಶಗಳು ಕ್ಷೇತ್ರ ಮಟ್ಟದ ಸಮಸ್ಯೆಗಳನ್ನು ಅಭ್ಯಸಿಸಬೇಕಾಗುತ್ತದೆ. ಇದರಿಂದ ಅಂಕಿಅಂಶ ಹಾಗೂ ರೈತರ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕಾಗುತ್ತದೆ. ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಸುಮಾರು 5-10 ಎಕರೆ ಬ್ಲಾಕ್ ಪ್ರದೇಶದಲ್ಲಿ ಕೈಗೊಳ್ಳಬೇಕಾಗುತ್ತದೆ. ಇದರಿಂದ ರೈತರಿಗೆ ಅಷ್ಟೇ ಅಲ್ಲದೆ ವಿಸ್ತರಣಾ ಕಾರ್ಯಕರ್ತರಿಗೂ ಕೂಡ ಹೆಚ್ಚಿನ ಪರಿಣಾಮಗಳನ್ನು ಬೀರಬಹುದಾಗಿದೆ. ಇನ್ನು ಇದರ ವಿಶೇಷತೆ ಏನದ ಅಂತೀರಿ? ಮುಂಚೂಣಿ ಪ್ರಾತ್ಯಕ್ಷಿಕೆಯಲ್ಲಿ ಹಲವು ವಿಶೇಷ ಗುಣಗಳಿವೆ. ಅನ್ಯ ಅಥವಾ ಇತರೆ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳಿಂದ ಇದು ಸ್ವಲ್ಪ ಭಿನ್ನವಾಗಿದೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ವಿಶ್ವವಿದ್ಯಾಲಯ, ರಾಷ್ಟ್ರೀಯ ಕೃಷಿ ಸಂಶೋಧನಾ ವ್ಯವಸ್ಥೆ, ರಾಷ್ಟ್ರೀಯ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳ ನೇರ ಮೇಲ್ವಿಚಾರಣೆ ಅಥವಾ ಸುಪರ್ದಿಯಲ್ಲಿ ಈ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಎರಡನೇದಾಗಿ ಕೇವಲ ನೂತನ ಕೃಷಿ ತಂತ್ರಜ್ಞಾನಗಳ ಅಥವಾ ನಿಕಟ ಭವಿಷ್ಯದಲ್ಲಿ ಬಿಡುಗಡೆಗೊಳ್ಳಲಿರುವ ತಂತ್ರಜ್ಞಾನಗಳಲ್ಲಿ ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಾಗುತ್ತದೆ. ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು 5-10 ಎಕರೆ ಬ್ಲಾಕ್ ಪ್ರದೇಶದಲ್ಲಿ ಕೈಗೊಳ್ಳಲಾಗುತ್ತದೆ. ಈ ಪ್ರದೇಶದಲ್ಲಿ ಬರುವ ಎಲ್ಲ ರೈತರನ್ನು ಸಹಿತ ಈ ಮುಂಚೂಣಿ ಪ್ರಾತ್ಯಕ್ಷಿಕೆ ಒಳಪಡಿಸಲಾಗುತ್ತದೆ. ಮತ್ತು ನಾಲ್ಕನೇದಾಗಿ ಕೇವಲ ನಿರ್ಣಾಯಕ ಸಾಮಗ್ರಿಗಳನ್ನು ಯಾವ ಕೃಷಿ ಪರಿಕರಗಳಿಂದ ಬೆಳೆಯ ಇಳುವರಿಯ ಮೇಲೆ ಜೊತೆಗೆ ರೋಗ ಹಾಗೂ ಕೀಟಗಳ ನಿಯಂತ್ರಣ ಮೇಲೆ ಕಾಳಿನ ಗುಣಮಟ್ಟದ ಮೇಲೆ ನೇರ ಪರಿಣಾಮವನ್ನು ಬೀರುತ್ತವೆಯೋ ಕೇವಲ ಅಂತ ಸಾಮಗ್ರಿಗಳನ್ನು ಮಾತ್ರ, ಅಂದರೆ ಉದಾಹರಣೆಗೆ ಉತ್ತಮ ತಳಿ ಬೀಜ, ಬೀಜೋಪಚಾರ, ಕಳೆನಾಶಕ, ರಾಸಾಯನಿಕಗಳ ಬಳಕೆ ಮುಂತಾದವುಗಳನ್ನು ಮಾತ್ರ ರೈತರಿಗೆ ಉಚಿತವಾಗಿ ಕೊಡಲಾಗುತ್ತದೆ. ಇದರ ಜೊತೆಗೆ ನೂತನ ಪರಿಕರಗಳ ಉಪಯೋಗದ ಬಗ್ಗೆ ತರಬೇತಿಯನ್ನು ಕೂಡ ಪ್ರಾತ್ಯಕ್ಷಿಕ ರೈತರಿಗೆ ನೀಡಲಾಗುತ್ತದೆ. ಈ ವಿನೂತನ ಪರಿಕರಗಳನ್ನು ಮೊದಲ ಬಾರಿಗೆ ರೈತರು ಉಪಯೋಗಿಸುತ್ತಿರುವುದರಿಂದ ಯಾವ ರೀತಿ ಕ್ಷೇತ್ರ ಮಟ್ಟದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದನ್ನು ರೈತರಿಗೆ ತರಬೇತಿ ಮೂಲಕ ಅವರಿಗೆ ಮನದಟ್ಟು ಮಾಡಿ ಕೊಡಲಾಗುತ್ತದೆ. ಮುಂಚೂಣಿ ಪ್ರಾತ್ಯಕ್ಷಿಕೆಗಳನ್ನು ರೈತರಿಗೆ ಹಾಗೂ ವಿಸ್ತರಣಾ ಕಾರ್ಯಕರ್ತರಿಗೆ ಇಬ್ಬರನ್ನೂ ಗಮನದಲ್ಲಿಟ್ಟುಕೊಂಡು ಕೈಗೊಳ್ಳುವಂತ ಒಂದು ಮುಖ್ಯ ಪ್ರಾತ್ಯಕ್ಷಿಕೆ ಆಗಿದೆ. ಇದರ ಉದ್ದೇಶ ರೈತರು ಹಾಗೂ ವಿಸ್ತರಣಾ ಕಾರ್ಯಕರ್ತರು ಇಬ್ಬರೂ ನೂತನ ತಾಂತ್ರಿಕತೆಯ ಲಾಭ ಅನುಕೂಲಗಳನ್ನು ಮನದಟ್ಟು ಮಾಡಿಕೊಡುವುದು, ಅದರಿಂದ ನೂತನ ತಂತ್ರಜ್ಞಾನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲು ಅನುಕೂಲವಾಗುವುದೆಂದು ಈ ಪ್ರಮುಖ ಉದ್ದೇಶ ಆಗಿದೆ. ಇದರ ಜೊತೆಗೆ ಇನ್ನೊಂದು ಉದ್ದೇಶವೆಂದರೆ ಇಳುವರಿ ಹೆಚ್ಚಿಸಲು ಅವಶ್ಯವಿರುವ ನಿರ್ಣಾಯಕ ಪರಿಕರ ಅಥವಾ ಅಂಶಗಳ ಬಗ್ಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು. ಇದರ ಜೊತೆಗೆ ಕ್ಷೇತ್ರ ಮಟ್ಟದಲ್ಲಿ ಇಳುವರಿ ಹೆಚ್ಚಿಸಲು ಇರುವ ತೊಂದರೆಗಳನ್ನು ಕೂಡ ಅಭ್ಯಸಿಸಿ ಹೇಗೆ ಮುಂದೆ ಈ ತೊಂದರೆಗಳನ್ನು ನಾವು ನಿವಾರಿಸಲು ಸಾಧ್ಯ ಇದೆ ಹಾಗೂ ಸಂಗ್ರಹಿಸಿದಂತಹ ಅಂಕಿ ಅಂಶಗಳನ್ನು ಬೇರೆ ಪ್ರದೇಶದಲ್ಲಿ ಯಾವ ರೀತಿ ನಾವು ಪ್ರಚಾರ ಮಾಡಬಹುದು ಎಂಬುದು ಈ ಒಂದು ಮುಂಚೂಣಿ ಪ್ರಾತ್ಯಕ್ಷಿಕೆಗಳ ಮುಖ್ಯ ಉದ್ದೇಶ ಆಗಿವೆ. ಇನ್ನು ಈ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಯಾವ್ಯಾವ ಹಂತಗಳು ಅದಾವಂತೀರಿ? ಮುಖ್ಯವಾಗಿ ಕ್ಷೇತ್ರ ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ಳಲು 4 ಹಂತಗಳಾಗಿ ನಾವು ವಿಂಗಡಣೆಯನ್ನ ಮಾಡಬಹುದು. ಮೊದಲನೇದಾಗಿ ಯೋಜನಾ ಹಂತ, ಎರಡನೇದ್ದು ಪ್ರಾತ್ಯಕ್ಷಿಕೆ ಏರ್ಪಡಿಸುವ ಅಥವಾ ಕೈಗೊಳ್ಳುವ ಹಂತ, ಮೂರನೇದ್ದು ಅನುಸರಿಸುವ ಹಂತ ಅಥವಾ ಫಾಲೋಅಪ್ ಫೇಸ್, ಇನ್ನು ಕೊನೆಯದಾಗಿ ದಾಖಲೆ ಸಂಗ್ರಹಿಸುವುದು. ಇವು ಮುಖ್ಯವಾಗಿ 4 ಹಂತಗಳು ಕ್ಷೇತ್ರ ಪ್ರಾತ್ಯಕ್ಷಿಕೆಯಲ್ಲಿ ನಾವು ಕೈಗೊಳ್ಳಬೇಕಾಗ್ತದೆ. ಮತ್ತೆ ಈ ಯೋಜನಾ ಹಂತಗಳಲ್ಲಿ ಯಾವ್ಯಾವ ಕಾರ್ಯಗಳು ಬರ್ತಾವಂತೀರಿ? ಯೋಜನಾ ಹಂತದಲ್ಲಿ ಸುಮಾರೊಂದು 6 ಮುಖ್ಯವಾದಂತಹ ಚಟುವಟಿಕೆಗಳನ್ನು ನಾವು ಕೈಗೊಳ್ಳಬೇಕಾಗ್ತದೆ. ಮೊದಲೇದಾಗಿ ರೈತರು ಅಥವಾ ಹಳ್ಳಿಯ ವಾತಾವರಣದ ಬಗ್ಗೆ ಅರಿತುಕೊಳ್ಳುವುದು. ವಿಜ್ಞಾನಿಗಳು ರೈತರ ಬಗ್ಗೆ, ಹಳ್ಳಿಯ ಕೃಷಿ ವಾತಾವರಣದ ಬಗ್ಗೆ, ರೈತರು ತಮ್ಮ ಸಂಪನ್ಮೂಲಗಳ ಬಗ್ಗೆ ಹಾಗೂ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸುವುದು, ರೈತರ ಬೆಳೆ ಪದ್ಧತಿ, ಯಾವ ಯಾವ ಕೃಷಿ ಪರಿಕರಗಳನ್ನು ರೈತರು ಸದ್ಯ ಉಪಯೋಗಿಸುತ್ತಿದ್ದಾರೆ, ಅವುಗಳನ್ನು ಎಷ್ಟರ ಮಟ್ಟಿಗೆ ರೈತರು ಉಪಯೋಗಿಸುತ್ತಿದ್ದಾರೆ ಹಾಗೂ ರೈತರ ಇಳುವರಿ ಮಟ್ಟ ಎಷ್ಟಿದೆ ಮುಂತಾದವುಗಳನ್ನು ಅರಿತುಕೊಳ್ಳಲು ಈ ಮೊದಲನೇ ಹಂತದಲ್ಲಿ ಪ್ರಯತ್ನವನ್ನ ಮಾಡಬೇಕು. ಮತ್ತೆ ಇವೆಲ್ಲ ಯೋಜನಾ ಹಂತದಲ್ಲಿ ಏನೇನ್ ಕಾರ್ಯಗಳು ಬರ್ತಾವ ಅಂತಂದ್ರಲ್ಲ, ಮತ್ತೆ ಇವನ್ನ ಹೇಗ್ ಮಾಡ್ಬೇಕಂತೀರಿ? ಇದನ್ನ ನಾವು ಹಳ್ಳಿಗೆ ಹೋಗಿ ರೈತರನ್ನು ಭೇಟಿಯಾಗಿ ಅದರ ಮೂಲಕ ನಾವು ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಬಹುದು. ರೈತರ ಬೆಳೆಗಳ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಬಹುದು. ಪ್ರತ್ಯೇಕವಾಗಿ ಅಥವಾ ಗುಂಪುಗಳಲ್ಲಿ ರೈತರನ್ನು ಭೇಟಿಯಾಗಿ ಮಾಹಿತಿಯನ್ನು ಸಂಗ್ರಹಿಸಬೇಕು. ರೈತ ಮುಖಂಡರನ್ನು ಭೇಟಿಯಾಗಿ ಅವರೊಂದಿಗೆ ಚರ್ಚೆಯನ್ನು ಮಾಡಬೇಕು. ಇನ್ನು ಮುಖ್ಯವಾಗಿ ಸ್ಥಳೀಯ ವಿಸ್ತರಣಾ ಕಾರ್ಯಕರ್ತರೊಂದಿಗೆ ವಿಷಯವನ್ನು ಹಂಚಿಕೊಳ್ಳಬೇಕು ಮತ್ತು ಹಳೆಯ ಕಚೇರಿ ದಾಖಲಾತಿಗಳನ್ನ ಪರಿಶೀಲಿಸುವುದರ ಮೂಲಕ ಸಹಿತ ನಾವು ಹಿಂದೆ ಆಗಿರುವಂತಹ ಮಾಹಿತಿಯನ್ನ ಸಂಗ್ರಹಿಸಲಿಕ್ಕೆ ಸಾಧ್ಯತೆ. ಇದರ ಜೊತೆಗೆ ಕೃಷಿ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡುವುದು ಸಹಿತ ಒಂದು ಮುಖ್ಯವಾಗಿದೆ. ಸಾಬೀತಾದ ಕೃಷಿ ತಂತ್ರಜ್ಞಾನಗಳನ್ನು ಮಾತ್ರ ಪ್ರಾತ್ಯಕ್ಷಿಕೆಗೆ ಆಯ್ಕೆ ಮಾಡಿಕೊಳ್ಳಬೇಕು. ತಂತ್ರಜ್ಞಾನಗಳು ಇಳುವರಿಯಲ್ಲಿ, ರೋಗ ನಿರೋಧಕತೆಯಲ್ಲಿ, ಗುಣಮಟ್ಟದಲ್ಲಿ ಹಾಗೂ ಸದ್ಯದ ರೈತರ ಬೇಸಾಯ ಪದ್ಧತಿಗಳಿಗೆ ಹೊಂದಿಕೊಳ್ಳುವಂತ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಇತ್ತೀಚೆಗೆ ಬಿಡುಗಡೆಗೊಂಡ ಕೃಷಿ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಥವಾ ಬಿಡುಗಡೆಯ ಹಂತದಲ್ಲಿರುವಂತಹ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ರೈತರು ಸದ್ಯ ಕೈಗೊಳ್ಳುತ್ತಿರುವ ತಂತ್ರಜ್ಞಾನಗಳಿಗಿಂತ ಉತ್ತಮವಾಗಿರುವಂತಹ ಅಥವಾ ಉತ್ಕೃಷ್ಟವಾಗಿರುವಂತಹ ತಂತ್ರಜ್ಞಾನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. ಈ ಹಂತದಲ್ಲಿ ಪ್ರಾತ್ಯಕ್ಷಿಕೆ ಕೈಗೊಳ್ಳುವ ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ವಿಜ್ಞಾನಿಗಳೊಂದಿಗೆ ಸಾಕಷ್ಟು ಸಮಾಲೋಚನೆಯನ್ನು ಮಾಡಬೇಕು. ಎಲ್ಲ ಸಂದೇಹಗಳನ್ನು ಕೂಡ ಪರಿಹರಿಸಿಕೊಂಡಾಗ ಈ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ. ಕ್ಷೇತ್ರ ಪ್ರಾತ್ಯಕ್ಷಿಕೆಯ ಸ್ಥಳವನ್ನು ಸಹಿತ ಆಯ್ಕೆ ಮಾಡಿಕೊಳ್ಳುವುದು ಬಹಳ ಮುಖ್ಯವಾದದ್ದು. ಕ್ಷೇತ್ರ ಪ್ರಾತ್ಯಕ್ಷಿಕೆಯು ರೈತರ ಹಾಗೂ ವಿಸ್ತರಣಾ ಕಾರ್ಯಕರ್ತರಿಗೆ ಭೇಟಿ ನೀಡಲು ಅನುಕೂಲವಾಗಿರುವಂತಹ ಪ್ರದೇಶವಾಗಿರಬೇಕು. ದೂರ ಅಥವಾ ಬೇಗನೆ ತಲುಪಲು ಸಾಧ್ಯವಿರುವುದಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಳಬಾರದು. ರೈತರು ಪ್ರಾತ್ಯಕ್ಷಿಕೆ ಕೈಗೊಳ್ಳಲು ಸ್ವ ಇಚ್ಛೆಯಿಂದ ಮುಂದೆ ಬರಬೇಕು. ಅವರ ಮೇಲೆ ಯಾವುದೇ ತರಹದ ಒತ್ತಡವನ್ನು ಹಾಕಿ ಕ್ಷೇತ್ರ ಪ್ರಾತ್ಯಕ್ಷಿಕೆಗೆ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಬಾರದು. ಅನಂತರ ಪ್ರಾತ್ಯಕ್ಷಿಕೆ ರೈತರೊಂದಿಗೆ, ಅಂದ್ರೆ ಪ್ರಾತ್ಯಕ್ಷಿಕೆ ರೈತರು ಸುಮಾರು 10-15 ರೈತರು ಇರ್ತಾರೆ. ಯಾಕೆಂದ್ರೆ ಈ ಮುಂಚೂಣಿ ಪ್ರಾತ್ಯಕ್ಷಿಕೆಯನ್ನು ಸುಮಾರು 5-10 ಎಕರೆ ಪ್ರದೇಶದಲ್ಲಿ ಬ್ಲಾಕ್ನಲ್ಲಿ ಕೈಗೊಳ್ಳುತ್ತಿರುವುದರಿಂದ ಸುಮಾರು 10-15 ಜನರು ಪ್ರಾತ್ಯಕ್ಷಿಕೆಯಲ್ಲಿ ನಾವು ಒಳಗೊಳ್ಳಬೇಕಾಗ್ತದೆ. ಆದ್ದರಿಂದ ಈ 10-15 ಜನರ ರೈತರ ಸಭೆ ಮಾಡಿ ಪ್ರಾತ್ಯಕ್ಷಿಕೆಯ ಉದ್ದೇಶ, ಪ್ರಾಮುಖ್ಯತೆ, ಕೈಗೊಳ್ಳುವ ವಿಧಾನ ಮೊದಲಾದವುಗಳನ್ನು ಚರ್ಚೆ ಮಾಡಿ ಅವರಿಗೆ ಮನದಟ್ಟು ಮಾಡಿಕೊಡಬೇಕಾಗುತ್ತದೆ. ಅವರಲ್ಲಿ ಯಾವುದೇ ರೀತಿಯ ಸಂದೇಹ ಸಮಸ್ಯೆಗಳಿದ್ದರೆ ಸಭೆಯಲ್ಲಿ ಚಾಣಾಕ್ಷತೆಯಿಂದ ಅವನ್ನು ಬಗೆಹರಿಸಿ ರೈತರ ಸಹಕಾರವನ್ನು ಗಿಟ್ಟಿಸುವುದು ಅತಿ ಅವಶ್ಯವಾಗಿದೆ. ಇನ್ನು ಐದನೇದ್ದು, ಸುಧಾರಿತ ಪದ್ಧತಿಗಳನ್ನು ನಾವು ನಿರ್ಧರಿಸಬೇಕಾಗ್ತದೆ. ಇದು ಒಂದು ಮುಖ್ಯವಾದ ಹಂತ. ರಾಷ್ಟ್ರೀಯ ಹಾಗೂ ರಾಜ್ಯ ಕೃಷಿ ಸಂಸ್ಥೆಗಳಿಂದ ಸಾಬೀತಾದ ಹಾಗೂ ನೂತನವಾದ ಕೃಷಿ ತಂತ್ರಜ್ಞಾನಗಳನ್ನು ಹಾಗೂ ಹೆಚ್ಚಿನ ಇಳುವರಿ ಹಾಗೂ ಇತರೆ ತಂತ್ರಜ್ಞಾನಗಳನ್ನು ಸಹ ಅನುಕೂಲ ನೀಡುವಂತಹ ತಂತ್ರಜ್ಞಾನಗಳನ್ನು ಈ ಪ್ರಾತ್ಯಕ್ಷಿಕೆಯಲ್ಲಿ ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗ್ತದೆ. ಸಂಶೋಧನಾ ಕೇಂದ್ರದ ಎಲ್ಲ ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಿ ಇದರಿಂದ ಪ್ರಾತ್ಯಕ್ಷಿಕೆಯ ವಿವರವಾದ ಅಂಶಗಳನ್ನು ಪರಿಗಣಿಸಬಹುದು. ಈ ಹಂತದಲ್ಲಿ ರೈತರ ಕೃಷಿ ಪದ್ಧತಿಗಳ ಮಾಹಿತಿ ಬಹಳ ಅನುಕೂಲವಾಗಿರುತ್ತದೆ. ಪ್ರಾತ್ಯಕ್ಷಿಕೆಯಲ್ಲಿ ಕೈಗೊಳ್ಳುವ ಕೃಷಿ ಚಟುವಟಿಕೆಗಳನ್ನು ನಿರ್ಧರಿಸುವಾಗ ಪ್ರಾತ್ಯಕ್ಷಿಕೆ ರೈತರನ್ನು ಸಹ ಪರಿಗಣಿಸಬೇಕಾಗುತ್ತದೆ. ಇದರಿಂದ ರೈತರ ಕೃಷಿ ಪದ್ಧತಿಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಮೂಡಿಸಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ಆರನೇದ್ದು, ರೈತರಿಗೆ ತಯಾರಿ ಮಾಡುವುದು. ಕ್ಷೇತ್ರ ಪ್ರಾತ್ಯಕ್ಷಿಕೆಗೆ ಬೇಕಾಗುವ ಅತ್ಯವಶ್ಯಕ ಪರಿಕರಗಳನ್ನು ಸಂಗ್ರಹ ಮಾಡುವುದು ಮತ್ತು ಅದರಲ್ಲಿ ಯಾವ ಯಾವ ಮುಖ್ಯವಾದ ಪರಿಕರಗಳು ಇಳುವರಿಯ ಮೇಲೆ ಅಥವಾ ಕಾಳಿನ ಗುಣಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತವೆ, ಅದರ ನಿರ್ಧರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ, ಅವುಗಳನ್ನು ನಾವು ಸಂಗ್ರಹಿಸಿಡಬೇಕಾಗುತ್ತದೆ. ಹಾಗೂ ಕೆಲವೊಂದು ಪರಿಕರಗಳನ್ನು ರೈತರು ತಾವೇ ಅದರಲ್ಲಿ ಉಪಯೋಗಿಸಬೇಕಾಗುತ್ತಿರುವುದರಿಂದ ಅವುಗಳ ಲಭ್ಯತೆಯನ್ನು ಸಹಿತ ನಾವು ಈ ಹಂತದಲ್ಲಿ ಅನುಸರಿಸಬೇಕಾಗುತ್ತದೆ. ಬೀಜ, ಗೊಬ್ಬರ, ಕೃಷಿ ಉಪಕರಣಗಳು ಹಾಗೂ ಇತರೆ ಪರಿಕರಗಳು ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಬೇಕಾಗುತ್ತದೆ. ಕೇವಲ ನಿರ್ಣಾಯಕ ಪರಿಕರಗಳನ್ನು ಮಾತ್ರ ರೈತರಿಗೆ ಪ್ರಾತ್ಯಕ್ಷಿಕೆಯಲ್ಲಿ ಉಚಿತವಾಗಿ ಪೂರೈಸಬೇಕು ಹಾಗೂ ರೈತರಿಗೆ ಉಪಯೋಗಿಸುವ ಪರಿಕರಗಳ ಲಭ್ಯತೆಯನ್ನು ನಾವು ಗಮನಿಸಬೇಕು. ಪ್ರಾತ್ಯಕ್ಷಿಕೆ ಎಂದರೆ ಕೇವಲ ಪರಿಕರಗಳನ್ನು ಉಚಿತವಾಗಿ ಪಡೆಯುವ ಒಂದು ಸಾಧನ ಎಂದು ರೈತರ ತಲೆಯಲ್ಲಿ ಬರಬಾರದು. ಆದರೆ ಪ್ರಾತ್ಯಕ್ಷಿಕೆಯಿಂದ ನಾವು ಅನೇಕ ಹೊಸ ವಿಷಯಗಳನ್ನು ತಿಳಿದುಕೊಂಡು ಎಲ್ಲವನ್ನು ರೈತರಿಗೆ ತಿಳಿಸಬಹುದು, ನಾವು ಇದರಿಂದ ಅಭಿವೃದ್ಧಿ ಹೊಂದಬಹುದು ಎಂಬುದು ರೈತರಿಗೆ ಮನವರಿಕೆಯಾಗಬೇಕು. ಪ್ರಾತ್ಯಕ್ಷಿಕೆಯನ್ನ ಕೈಗೊಳ್ಳಬೇಕಾದ್ರೆ ಯಾವ್ಯಾವ ಹಂತಗಳು ಅದಾವ ಅಂತೀರಿ? ಇದರಲ್ಲಿ ಮುಖ್ಯವಾಗಿ ನಾಲ್ಕು ಹಂತಗಳಿವೆ. ಪ್ರಾತ್ಯಕ್ಷಿಕೆಯನ್ನು ಲೇಔಟ್ ಮಾಡುವುದು. ಪ್ರಾತ್ಯಕ್ಷಿಕೆಯನ್ನು ಲೇಔಟ್ ಮಾಡಲು ನಾವು ಸಹಕಾರ ಹಾಗೂ ಮಾರ್ಗದರ್ಶನವನ್ನು ರೈತರಿಗೆ ಮಾಡಬೇಕಾಗುತ್ತದೆ. ಇದರಲ್ಲಿ ಒಂದು ವಿಶೇಷ ತರಬೇತಿಯನ್ನು ಸಹಿತ ಏರ್ಪಡಿಸಿ ಯಾವ ರೀತಿ ನಾವು ತರಬೇತಿ ಪ್ರಾತ್ಯಕ್ಷಿಕೆಗಳನ್ನು ಲೇಔಟ್ ಮಾಡಬೇಕು ಮತ್ತು ಇದರ ಜೊತೆಗೆ ಪಕ್ಕದಲ್ಲಿಯೇ ನಿಯಂತ್ರಣ ತಾಕುಗಳನ್ನು ಯಾವ ರೀತಿ ನಾವು ಏರ್ಪಾಡು ಮಾಡಬೇಕಾಗಿದೆ, ಅಥವಾ ಒಂದು ವೇಳೆ ನಿಯಂತ್ರಣ ತಾಕುಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ಪಕ್ಕದ ಹೊಲಗಳನ್ನೇ ನಾವು ನಿಯಂತ್ರಣ ತಾಕು ಎಂದು ಪರಿಗಣಿಸಲು ಸಹಿತ ಸಾಧ್ಯವಿದೆ. ಬ್ಲಾಕ್ ಪ್ರಾತ್ಯಕ್ಷಿಕೆಯಲ್ಲಿ 5-10 ಎಕರೆ ಪ್ರದೇಶದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳುತ್ತಿರುವುದರಿಂದ 1 ಎಕರೆ ಪ್ರದೇಶದಷ್ಟು ನಿಯಂತ್ರಿತ ತಾಕನ್ನು ನಾವು ಇಲ್ಲಿ ಏರ್ಪಡಿಸಬೇಕಾಗುತ್ತದೆ. ಪ್ರಾತ್ಯಕ್ಷಿಕೆ ತಾಕಿನಲ್ಲಿ ಪ್ರಾತ್ಯಕ್ಷಿಕೆಯ ವಿವರವನ್ನೊಳಗೊಂಡ ಬೋರ್ಡನ್ನು ಸಹಿತ ನಿಂದಿರಿಸುವುದು ಅತಿ ಸೂಕ್ತವಾಗಿದೆ. ಇನ್ನು ಎರಡನೇದ್ದು ಸಂದಿಗ್ಧ ಕೃಷಿ ಚಟುವಟಿಕೆಗಳು ಅಥವಾ ಪ್ರಮುಖ ಕೃಷಿ ಚಟುವಟಿಕೆಗಳು. ಪ್ರಮುಖ ಅಥವಾ ಸಂದಿಗ್ಧ ಹಂತದಲ್ಲಿ ವಿಜ್ಞಾನಿಗಳ ಪ್ರಾತ್ಯಕ್ಷಿಕೆ ತಾಕುಗಳಲ್ಲಿ ಅವಶ್ಯವಾಗಿರುವುದು ಅತಿ ಮುಖ್ಯವಾಗಿದೆ. ಬಿತ್ತುವ ಹಂತ, ಗೊಬ್ಬರ ಹಾಕುವುದು, ಕಳೆ ತೆಗೆಯುವುದು, ನೀರುಣಿಸುವುದು, ಸಸ್ಯ ಸಂರಕ್ಷಣೆ, ಕಟಾವು ಮಾಡುವುದು, ತೂಕ ಮಾಡುವುದು ಮುಂತಾದವುಗಳಲ್ಲಿ ವಿಜ್ಞಾನಿಗಳು ತಾಕಿನಲ್ಲಿ ಇರುವುದು ಅತಿ ಅವಶ್ಯವಾಗಿದೆ. ಇದರಲ್ಲಿ ಎರಡು ವಿಷಯಗಳು ಪ್ರಮುಖವಾಗಿವೆ. ಪ್ರಾತ್ಯಕ್ಷಿಕೆ ತಾಕುಗಳನ್ನು ರೈತರಿಗೆ ತರಬೇತಿ ತಾಣಗಳಾಗಿ ಉಪಯೋಗಿಸುವುದು ಮತ್ತು ಪ್ರಾತ್ಯಕ್ಷಿಕೆ ದಾಖಲಾತಿಗಳನ್ನು ಇಡುವುದು. ಎಲ್ಲ ಕಾರ್ಯಗಳನ್ನು ರೈತರ ತರಬೇತಿಗಾಗಿ ನಾವು ಉಪಯೋಗ ಮಾಡಬಹುದು. ಎಲ್ಲ ಹಂತಗಳಲ್ಲಿ ರೈತರಿಂದ ಪ್ರಶ್ನೆಗಳನ್ನು ಆಹ್ವಾನಿಸಿ ಸಂದೇಹಗಳನ್ನು ನಿವಾರಿಸುವುದು ಕೂಡ ಅಷ್ಟೇ ಅವಶ್ಯವಾಗಿದೆ. ಇನ್ನು ಮೂರನೇದಾಗಿ ಕ್ಷೇತ್ರೋತ್ಸವಗಳು. ಆಸಕ್ತ ರೈತರನ್ನೊಳಗೊಂಡ ಮತ್ತು ವಿಸ್ತರಣಾ ಕಾರ್ಯಕರ್ತನೊಳಗೊಂಡ ಮತ್ತು ಪ್ರಮುಖ ಮುಖ್ಯಸ್ಥರನ್ನು ಒಳಗೊಂಡ ಹಳ್ಳಿಯ ಮಟ್ಟದಲ್ಲಿರುವಂತಹ ಮುಖ್ಯಸ್ಥರನ್ನೊಳಗೊಂಡ ಕ್ಷೇತ್ರೋತ್ಸವವನ್ನು ಬೆಳೆಯ ಉತ್ತಮ ಹಂತದಲ್ಲಿ ಏರ್ಪಡಿಸುವುದು ಕೂಡ ಅಷ್ಟೇ ಅವಶ್ಯವಾಗಿದೆ. ಇಲ್ಲಿ ವಿಜ್ಞಾನಿಗಳು, ರೈತರು, ರೈತ ಮುಖಂಡರು, ವಿಸ್ತರಣಾ ಕಾರ್ಯಕರ್ತರು ಪಾಲ್ಗೊಂಡು ಪ್ರಾತ್ಯಕ್ಷಿಕೆಯ ಬಗ್ಗೆ ಸ್ವಂತ ಅನುಭವವನ್ನು ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಪ್ರಾತ್ಯಕ್ಷಿಕೆಯ ಎಲ್ಲ ಹಂತಗಳನ್ನು ಪ್ರಾತ್ಯಕ್ಷಿಕೆ ರೈತನಿಂದ ವಿವರಿಸಿ ಇಲ್ಲಿ ಕೆಲವು ಪದ್ಧತಿ ಪ್ರಾತ್ಯಕ್ಷಿಕೆಗಳನ್ನು ಸಹಿತ ಕ್ಷೇತ್ರೋತ್ಸವದಲ್ಲಿ ಏರ್ಪಡಿಸಬಹುದು. ವಿಜ್ಞಾನಿಗಳ, ರೈತರ ಹಾಗೂ ವಿಸ್ತರಣಾ ಕಾರ್ಯಕರ್ತರ ಚರ್ಚೆ ಈ ಒಂದು ಕ್ಷೇತ್ರೋತ್ಸವದ ಅತಿ ಮುಖ್ಯ ಅಂಗವಾಗಿದೆ. ಇನ್ನು ನಾಲ್ಕನೇದ್ದು ಬೆಳೆ ಕಟಾವು ಮಾಡುವುದು. ಬೆಳೆ ಕಟಾವಿನ ಅಥವಾ ಅದರ ಅಂದಾಜನ್ನು ಸಹಿತ ನಾವು ಮಾಡಬೇಕು. ಆಯ್ದ ರೈತರ ಸಮ್ಮುಖದಲ್ಲಿ ಬೆಳೆಯನ್ನು ಕಟಾವು ಮಾಡಿ ಇಳುವರಿಯನ್ನು ನಾವು ಅಂದಾಜು ಮಾಡಿ ರೈತರಿಂದ ಅಂದಾಜನ್ನು ಕೂಡ ಪಡೆದು ಪ್ರಾತ್ಯಕ್ಷಿಕೆಯಲ್ಲಿ ಕೈಗೊಂಡಂತಹ ಚಟುವಟಿಕೆಗಳು ಹೇಗೆ ಲಾಭದಾಯಕವಾದವು, ಅವು ಹೇಗೆ ಇಳುವರಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು, ಪ್ರಾತ್ಯಕ್ಷಿಕೆಯಿಂದ ಕಲಿತ ಪಾಠಗಳೇನು ಮತ್ತು ಇತರೆ ರೈತರಿಗೆ ಅವುಗಳನ್ನು ಪ್ರಾತ್ಯಕ್ಷಿಕೆ ರೈತರು ಶಿಫಾರಸು ಮಾಡುತ್ತಾರೆಯೇ ಇಲ್ಲವಾ ಹೇಗೆ, ಬೀಜಗಳನ್ನು ಇತರ ರೈತರೊಂದಿಗೆ ಹಂಚಿಕೊಳ್ಳುತ್ತಾರಾ ಹೇಗೆ ಮುಂತಾದವುಗಳನ್ನು ನಾವು ಈ ಹಂತದಲ್ಲಿ ಚರ್ಚೆಯನ್ನ ಮಾಡಬಹುದು. ಇದರ ಜೊತೆಗೆ ಲಾಭದ ಅಂದಾಜನ್ನು, ಹೆಚ್ಚಿನ ಲಾಭವನ್ನು ಪಡೆಯಲಾಗಿದೆಯೇ ಹೀಗೆ, ರೈತರು ಅನುಭವಿಸುತ್ತಿರುವ ತೊಂದರೆಗಳು, ಪ್ರಾತ್ಯಕ್ಷಿಕೆಯನ್ನು ಕೈಗೊಳ್ಳುವಲ್ಲಿ ರೈತರು ಯಾವ ತೊಂದರೆಗಳನ್ನು ಅನುಭವಿಸಿದರು, ಪ್ರಾತ್ಯಕ್ಷಿಕೆಯಿಂದ ರೈತರು ತೃಪ್ತರಾಗಿದ್ದಾರೆಯೇ, ಅವರಲ್ಲಿ ಯಾವುದಾದರೂ ಸಂದೇಹಗಳಿವೆಯೇ ಮುಂತಾದವುಗಳನ್ನು ನಾವು ಈ ಕ್ಷೇತ್ರೋತ್ಸವದಲ್ಲಿ ಹಾಗೂ ಬೆಳೆ ಕಟಾವಿನಲ್ಲಿ ಪರಿಹರಿಸಬೇಕಾಗ್ತದೆ. ಇದರ ಜೊತೆಗೆ ಬಂದಿರುವಂತ ರೈತರಲ್ಲಿ ಯಾರು ಈ ಪ್ರಾತ್ಯಕ್ಷಿಕೆಯನ್ನು ತಮ್ಮ ಹೊಲದಲ್ಲಿ ಬರುವ ಹಂಗಾಮಿನಲ್ಲಿ ಅಳವಡಿಸಿಕೊಳ್ಳಲು ಆಸಕ್ತರಾಗಿರುತ್ತಾರೋ ಅವರ ಅಡ್ರೆಸ್ ಹಾಗೂ ಫೋನ್ ನಂಬರ್ಗಳನ್ನು ತೆಗೆದುಕೊಂಡು ಮುಂದೆ ನಮಗೆ ಫಾಲೋ ಅಪ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇನ್ನು ಈ ಮರುಮಾಪನ ಅಥವಾ ಈ ಫಾಲೋ ಅಪ್ ಪೇಜ್ ಅಂದ್ರೆ ಏನಂತ್ರಿ? ಫಾಲೋ ಅಪ್ ಪೇಜ್ ಅಂತಂದ್ರೆ ಕೆಲವು ರೈತರು ಪ್ರಾತ್ಯಕ್ಷಿಕೆಯಲ್ಲಿ ಸುಮಾರು 10-15 ರೈತರು ಒಳಗೊಂಡಿರುತ್ತಾರೆ. ಇದ್ರ ಜೊತೆಗೆ ಕ್ಷೇತ್ರೋತ್ಸವ ಮಾಡಿದಾಗ 40-50 ರೈತರು ಅದರಲ್ಲಿ ಸೇರಿ ಆಸಕ್ತಿಯನ್ನ ಪ್ರಾತ್ಯಕ್ಷಿಕೆಯಲ್ಲಿ ತೋರಿಸಿರ್ತಾರೆ. ಆದ್ರೆ ನಾವು ಇವ್ರನ್ನ ಇಷ್ಟಕ್ಕೆ ಬಿಟ್ರೆ ಬರುವ ಹಂಗಾಮಿನಲ್ಲಿ ಅವರು ಮತ್ತೆ ತಮ್ಮ ಹಳೆಯ ಪದ್ಧತಿಗೆ ಮರಳುವ ಸಾಧ್ಯತೆ ಇದೆ. ಇದನ್ನು ತಪ್ಪಿಸಬೇಕಂತಂದ್ರೆ ನಾವು ಫಾಲೋ ಅಪ್ ಅಥವಾ ಮರುಮಾಪನ ಮಾಡೋದು ಬಹಳ ಅವಶ್ಯವಾಗಿದೆ. ಈ ಒಂದು ರೈತರೊಂದಿಗೆ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ಅವರು ಪ್ರಾತ್ಯಕ್ಷಿಕೆಗಳನ್ನು ತಮ್ಮ ಹೊಲದಲ್ಲಿ ಬರುವ ಹಂಗಾಮಿನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಯಾವುದಾದರೂ ತೊಂದರೆಗಳಿವೆಯೇ, ಅವರಿಗೆ ಪರಿಕರಗಳು ಸಿಗುತ್ತಿಲ್ಲವಾ ಹೇಗೆ, ಬೀಜಗಳು ದೊರೆಯುತ್ತಿಲ್ಲವಾ ಹೇಗೆ ಮುಂತಾದ ಸಮಸ್ಯೆಗಳನ್ನು ಅಭ್ಯಸಿಸಿ ಅವುಗಳನ್ನು ಪರಿಹರಿಸುವ ಪ್ರಯತ್ನವನ್ನ ಮಾಡಬೇಕು. ಹೊಸ ತಳಿಗಳ ಮಾರಾಟದ ಬಗ್ಗೆ ಯಾವುದಾದರೂ ತೊಂದರೆ ಇದೆ ಹೇಗೆ ಅಥವಾ ಕಟಾವಿನಲ್ಲಿ ಏನಾದರೂ ತೊಂದರೆ ಇದೆಯೇ ಹೇಗೆ ಇವುಗಳನ್ನು ನಾವು ಅಭ್ಯಸಿಸಿ ಅವನ್ನು ಪರಿಹಾರ ಮಾಡಿದರೆ ಬರುವ ದಿನಗಳಲ್ಲಿ ಹೆಚ್ಚಿನ ರೈತರು ಈ ಪ್ರಾತ್ಯಕ್ಷಿಕೆಗಳನ್ನು ತಮ್ಮ ಹೊಲದಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಿದೆ. ಇನ್ನು ದಾಖಲಾತಿ ಯಾವ ರೀತಿ ಇಡಬೇಕಂತೀರಿ? ದಾಖಲಾತಿ ನಾವು ಮುಖ್ಯವಾಗಿ ಎರಡು ಪ್ರಕಾರದ ದಾಖಲಾತಿಗಳನ್ನ ಈ ಪ್ರಾತ್ಯಕ್ಷಿಕೆಗಳಲ್ಲಿ ಇಡಬೇಕಾಗ್ತದೆ. ಒಂದೇದ್ದು ಮಾಹಿತಿ ಕಾರ್ಡ್ ಮತ್ತು ಇನ್ನೊಂದು ತಾಂತ್ರಿಕ ಮಾಹಿತಿ. ಮಾಹಿತಿ ಕಾರ್ಡ್ ಅಂದ್ರೆ ಏನಂತೀರಿ? ಮಾಹಿತಿ ಕಾರ್ಡ್ ನಲ್ಲಿ ಸಾಮಾನ್ಯವಾದ ಮಾಹಿತಿ ಅಂದ್ರೆ ರೈತರು ಹಿಂದಿನ ಯಾವ ಬೆಳೆಯನ್ನು ಬೆಳೆದಿದ್ರು, ಯಾವ ತಳಿ ಬೆಳೆದಿದ್ರು, ಎಷ್ಟು ಗೊಬ್ಬರ ಹಾಕಿದ್ರು, ಮಣ್ಣಿನ ರಸಸಾರ ಏನೈತಿ, ಸದ್ಯದ ಇಳುವರಿ ಪ್ರಮಾಣ ರೈತರು ಹಳೆಯ ತಂತ್ರಜ್ಞಾನದೊಂದಿಗೆ ಎಷ್ಟು ಪಡೆಯುತ್ತಾ ಇದ್ದಾರೆ ಮತ್ತು ಅವನು ಎಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಎಷ್ಟು ಲಾಭವನ್ನು ಗಳಿಸ್ತಾ ಇದ್ದಾರೆ, ಅಂದ್ರೆ ರೈತರು ಸದ್ಯದ ಮಟ್ಟಿಗೆ ಯಾವ ಯಾವ ಪದ್ಧತಿಗಳನ್ನು ಅಳವಡಿಸಿಕೊಂಡಿದ್ದಾರೆ ಮತ್ತು ಅವನ್ನು ಯಾವ ರೀತಿ ಲಾಭ ಅಥವಾ ಯಾವ ರೀತಿ ಅವರ ಆರ್ಥಿಕ ಪರಿಸ್ಥಿತಿ ಇದೆ ಎಂಬುವ ಮಾಹಿತಿಯನ್ನ ನಾವು ಮಾಹಿತಿ ಕಾರ್ಡ್ನಲ್ಲಿ ಸಂಗ್ರಹಣ ಮಾಡುತ್ತೇವೆ. ತಾಂತ್ರಿಕ ವರದಿ ಅಂದ್ರೆ ಏನಂತೀರಿ? ತಾಂತ್ರಿಕ ವರದಿಯಲ್ಲಿ ಈಗ ಬೆಳೆಗಳ ಸಂಖ್ಯೆ ಪ್ರಾತ್ಯಕ್ಷಿಕೆಯನ್ನು ಕೈಗೊಂಡಾಗ ಬೆಳೆಗಳ ಸಂಖ್ಯೆ, ಮೊಳಕೆ ಪ್ರಮಾಣ, ರೋಗದ ಪ್ರಮಾಣ, ಕೀಟದ ಪ್ರಮಾಣ, ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರವನ್ನು ಬಳಸಲಾಯಿತು, ಅಂತಿಮ ಇಳುವರಿ ಎಷ್ಟು ಪಡೆಯಲಾಯಿತು ಹಾಗೂ ಆರ್ಥಿಕ ಲಾಭ ಎಷ್ಟಾಯಿತು, ಎಲ್ಲಿ ಮಾರಾಟ ಮಾಡಿದ್ರು ಮುಂತಾದ ವಿವರಗಳನ್ನು ನಾವು ತಾಂತ್ರಿಕ ವರದಿಯಲ್ಲಿ ಸಂಗ್ರಹಣೆ ಮಾಡಬೇಕಾಗ್ತದೆ. ಒಳ್ಳೆಯದು ಡಾಕ್ಟರ್ ಸುನಿಲ್ ಅಳಕಟ್ಟಿ ಅವರೇ, ತಾವು ಇಲ್ಲಿವರೆಗೆ ಕ್ಷೇತ್ರ ಪ್ರಾತ್ಯಕ್ಷಿಕೆಗಳು ಹಾಗೂ ಮುಂಚೂಣಿ ಪ್ರಾತ್ಯಕ್ಷಿಕೆಗಳು ಕುರಿತು ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇಲ್ಲಿಯವರೆಗೆ ಕ್ಷೇತ್ರ ಪ್ರಾತ್ಯಕ್ಷಿಕೆ ಹಾಗೂ ಮುಂಚೂಣಿ ಪ್ರಾತ್ಯಕ್ಷಿಕೆ ಈ ಕುರಿತು ಡಾಕ್ಟರ್ ಸುನೀಲ್ ಹಳಕಟ್ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ರಾಮೇಶ್ವರ ಶಿರಬಡಗಿ. ಈಗ ಕೇಳಿ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಶ್ರುತಿ ಸಂತೋಷ್ ಪಾಲಂಕರ್ ಹಾಗೂ ಸಂಗಡಿಗರಿಂದ ಡೊಳ್ಳು ಕುಣಿತ ವಾದ್ಯ. ಇಲ್ಲಿಯವರೆಗೆ ಹುಬ್ಬಳ್ಳಿ ತಾಲೂಕಿನ ಸುಳ್ಳದ ಶ್ರುತಿ ಸಂತೋಷ್ ಪಾಲಂಕರ್ ಹಾಗೂ ಸಂಗಡಿಗರಿಂದ ಡೊಳ್ಳು ಕುಣಿತ ವಾದ್ಯ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿ ರಂಗ.